ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಕೇಳಿ, ಸಿಂದಗಿ ತಾಲೂಕು ರಾಂಪುರಿನ ಬೆನಕುಟಗಿ ಎಲ್ಟಿ ಗ್ರಾಮದ ರೈತರಾದ ಮನು ಪವಾರ್ ಅವರೊಂದಿಗೆ ಪಪ್ಪಾಯಿ ಮತ್ತು ದ್ರಾಕ್ಷಿ ಬೆಳೆಯ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಬಿವಿ ಶ್ರೀಧರ್. ಮಣ್ಣಿನ ಮಗ. ಕೇಳುಗರಿಗೆಲ್ಲ ಈ ಒಂದು ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ರೈತ ಬಾಂಧವರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆನ್ಕುಟ್ಕಿ ಎಲ್ಟಿ ರಾಂಪುರ್ ಪೋಸ್ಟ್ ಸಿಂದಗಿ ತಾಲೂಕಿನ ಮನು ತಾವರ್ ಪವಾರ್ ಅವರ ಹೊಲದಲ್ಲಿದ್ದೀವಿ. ಇವರು ಒಬ್ಬ ಪ್ರಗತಿಪರ ರೈತ. ಇವರು ಸಾಕಷ್ಟು ಬೆಳೆಗಳನ್ನ ಬೆಳೀತಾ ಇದ್ದಾರೆ. ದ್ರಾಕ್ಷಿ ಬೆಳೆದಿದ್ದಾರೆ, ಮತ್ತೆ ಪಪ್ಪಾಯ ಬೆಳೆದಿದ್ದಾರೆ, ಮತ್ತೆ ಇನ್ನೇನೇನು ಬೆಳೆದಿದ್ದಾರೆ ಇವ್ರ ಬಾಯಿಂದನೇ ಕೇಳೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಮನು ಅವರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ರೀ. ಮನು ಅವರೇ, ನಿಮ್ಮಲ್ಲಿ ಎಷ್ಟು ಎಕರೆ ಭೂಮಿ ಇದೆ? 11 ಎಕರೆ ಆದ್ರೆ ನಮ್ಮದು. ಈ 11 ಎಕರೆ ಭೂಮಿನಲ್ಲಿ ಏನೇನ್ ಬೆಳಿತೀರಿ? ತೊಗರಿ 1-5 ಎಕರೆ ಹಾಕಿದೀವ್ರಿ, ದ್ರಾಕ್ಷಿ 1-2 ಎಕರೆ, ಹತ್ತಿ 1-2 ಎಕರೆ, ಪಪ್ಪಿಕಾಯಿ 1 ಎಕರೆ ಮ್ಯಾಗ ಗುಂಟೆ ಆದ್ರಿ ಹಾಕಿದೀವ್ರಿ. ಮತ್ತ ಈಗ ಹತ್ತಿ ತಕ್ಕೊಂಡು ಕಡ್ಲಿ ಹಾಕಿದೀವ್ರಿ, ಕಡ್ಲಿನೂ ಚಲೋ ಆದ್ರಿ. ಈಗ ತೊಗರಿ 1-5 ಎಕರೆ ಹೊಲದಲ್ಲಿ ಬೆಳೆದಿದ್ದೀರಾ. ಈ ಬಾರಿ ತೊಗರಿಗೆ ಒಂದಷ್ಟು ಕೀಟಗಳ ಬಾಧೆ ಆಗಿತ್ತು, ಸೊ ಅದನ್ನೆಲ್ಲ ಹೇಗೆ ನಿರ್ವಹಣೆ ಮಾಡಿದ್ರಿ? ಈ ಬಾರಿ ಹೆಂಗೆ ಇಳುವರಿ ಇದೆ? ಇಳುವರಿ ವರ್ಷಕ್ಕ ಒಂದರ ಚಲೋ ಆಗ್ಯದ್ರಿ ಸರಿ, ಇಳುವರಿ ಚಲೋ ಆಗ್ಯದ್ರಿ. ನಾವು ಅಂದ್ರ ಎಣ್ಣೆ ಅವು ಹೊಡೆದ್ ಬಾಳ ಖರ್ಚೇನು ಮಾಡಿಲ್ರಿ, ಎಣ್ಣೆ ಅಷ್ಟೇ 1-2 ಸಾರಿ ಹೊಡೆದೇವ್ರಿ, ಖರ್ಚು ಸಾರಿ ಏನು ಬಾಳ ಮಾಡಿಲ್ರಿ, ಚಲೋ ಆಗ್ಯದ್ರಿ. ಹತ್ತಿಗೂ ಏನ ಬಾಳ ಲಾಗುಡಿ ಮಾಡಿಲ್ರಿ, ಅಷ್ಟ ಆದಾಯ ಚಲೋ ಆಗ್ಯದ್ರಿ. ಈಗ 11 ಎಕರೆ ಹೊಲ ಎಲ್ಲ ಒಟ್ಟಿಗೆ ಒಂದೇ ಕಡೆ ಇದೆಯಾ ಹೇಗೆ? ಇಲ್ರಿ, 2 ಕಡೆ ಅದ್ರಿ, 5 ಎಕರೆ ಬೇರೆ ಕಡೆ ಅದ, ಇಲ್ಲಿ 6 ಎಕರೆ ಅದ್ರಿ. ಇಲ್ಲಿ 5 ಎಕರೆ ಹೊಲ ಕಾಣ್ತಾ ಇದೆ. ಈ 1-5 ಎಕರೆಲಿ ಏನೇನ್ ಮಾಡ್ತೀವ್ರಿ? ಇಲ್ಲಿ 6 ಎಕರೆ ಅದಾಗ್ರಿ, 2 ಎಕರೆ ದ್ರಾಕ್ಷಿ ಅದ್ರಿ, 2 ಎಕರೆ ಕಬ್ಬ ಹಚ್ತಿದ್ದೇವ್ರಿ. ಈ ವರ್ಷ ಕಬ್ಬ ಹಚ್ಚಿಲ್ರಿ, ಹತ್ತಿ ಮಾಡಿದ್ದೇವ್ರಿ. ಮತ್ತೆ ಪಪ್ಪಿಕಾಯಿ ಅದ್ರಿ, ಪಪ್ಪಿಕಾಯಿ ಅದ, ಮತ್ತೆ ಅದು ಹತ್ತಿ ಮಾಡಿದ್ದೇವ್ 1-2 ಎಕರೆ ಹತ್ತಿ ಮಾಡಿ ತೆಗದು ಮತ್ ಕಡ್ಲಿ ಹಾಕಿದೇವ್ರಿ. ಈಗ ಮತ್ ಕಬ್ಬು ಹಚ್ಚಬೇಕ್ರಿ ಅದಕ್ಕೆ. ಈಗ ದ್ರಾಕ್ಷಿ 1-2 ಎಕರೆನಲ್ಲಿ ದ್ರಾಕ್ಷಿ ಬೆಳೆ ಬೆಳೆದಿರಿ, ಇದಕ್ಕೆಲ್ಲ ನೆಟ್ಟಾಕಿ ಇಟ್ಟಿದಿರಿ, ಯಾಕೆ? ಇದು ಗುಬ್ಬಿಗಳು ಬರ್ತಾವಲ್ರಿ, ಅವು ಗುಬ್ಬಿಗಳು ಬಾಳ ದಾನ ಮಾಡ್ತಾವ ದಿಸಿ ಅದು ಎಳಗಿ ಹಾಕಿದ್ದೇವ್ರಿ, ಎಳಗಿ ಹಾಕಿದೇವು, ಮತ್ತೇನು ಬರಲ್ರಿ. ಈಗ ದ್ರಾಕ್ಷಿ ಬೆಳೆ ನೋಡಿದ್ರೆ ಎಲ್ಲ ಕಟಾವ್ ಮಾಡದಂಗಿದೆ. ಹಾ, ಕಟಾವ್ ಮಾಡಿದ್ರಿ, ನಿನ್ನೆ ಮುಗಿದವ್ರಿ ಕಟಾವ್. ಕಟಾವ್ 2-3 ದಿವಸ ಆಯ್ತ್ರಿ ಮಾಡಿ, ನಿನಗೆ ಮುಗಿತ್ರಿ ಕಟಾವ್. ಈಗ 2 ಎಕರೆ ದ್ರಾಕ್ಷಿ ಬೆಳೆ ಎಷ್ಟು ಬಂತು ನಿಮಗೆ? ಆದರ್ಸ ರೇಟ್ ಸಿಕ್ಕಿಲ್ರಿ, 1-7 ಲಕ್ಷ ರೂಪಾಯಿ ಆಗಿದ್ರಿ ಈ ವರ್ಷ. ಮತ್ತೆ ರೇಟ್ ಸಿಕ್ಕ್ರೆ ಮತ್ತೆ 7-8 ಲಕ್ಷ ರೂಪಾಯಿ ಆತವ್ರಿ ಈ ವರ್ಷ. ಮತ್ತೆ ರೇಟ್ ಆದಂತ ಹೇಳ್ತಾರೆ, ಮತ್ತೇನು ನಾವು ಆ ಕಟ್ಟಿಗೆ ಏನ್ ಹಾಕೋದ ಗೊತ್ತಿಲ್ರಿ. ಅಂದ್ರೆ ಇಳುವರಿ ಎಷ್ಟು ಸಿಕ್ತೀವಿ ಈ ಬಾರಿ? ಈ ಬಾರಿ ಹೊಸಾರಿಕ ಸ್ವಲ್ಪ ಕಮ್ಮಿ ಆಗ ಕಾಣ್ತಾವ್ರಿ, ಹೊಸಾರಿ 7.5 ಟನ್ ಆಗಿತ್ರಿ, ಈ ಸಾರಿ ಒಂದರ ಕಮ್ಮ ಆತವ್ರಿ, ಇಳುವರಿ ಕಮ್ಮ ಆತರಿ ಸಾರಿ. ಈಗ ಇದನ್ನೆಲ್ಲ ನೋಡಿದ್ರೆ, ಈಗ 1 ಎಕರೆನಲ್ಲಿ ಪಪ್ಪಾಯ ಬೆಳೆದಿರ, ಪಪ್ಪಾಯ ಬೆಳೆ ನಿಮ್ಗೆ ಮುಖ್ಯವಾದ ಒಂದು ಆದಾಯ. ಸೊ ಇದನ್ನ ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಾ ಪಪ್ಪಾಯ? ಇದು ಕನಿಷ್ಠ 1-5-6 ವರ್ಷ ಮ್ಯಾಗ ಐತ್ರಿ. ಈಗ ನಾವು ಪಪ್ಪಿಕಾಯಿ ಹಸ್ಲತ್ರಿ, 1 ವರ್ಷ ಗ್ಯಾಪ್ ಮಾಡಿದೆವು ಲಾಕ್ಡೌನ್ ಬೆಳನ. ಲಾಕ್ಡೌನ್ ದಾಗ ಮೊದಲೊಂದ್ ವರ್ಷ ಏನದ ಹಚ್ಚಿದ್ದೇವು, ಮಾಲ್ ಹೋಲಾತಿತ್ತು, ಲಾಕ್ಡೌನ್ ಬಿತ್ತು, ಮಾಲ್ ಹೋಲಿಲ್ರಿ, 1-4 ಲಕ್ಷ ರೂಪಾಯಿ ಆಗಿತ್ತು 2 ಎಕರೆಕ. ಅವಾಗ ಏನಾದ್ರು ರೂಟರ್ ಹೊಡೆದ ತೆಗದೇವ್ರಿ ಅದು. ಸುರಿನ ವರ್ಷ ಏನದ ಇದೇ ಹೊಲ 5 ಲಕ್ಷ ರೂಪಾಯಿ ಆಗಿತ್ರಿ, ಅದು ನೋಟ್ ಬ್ಯಾನ್ ಐತ್ರಿ. ಅವಾಗ ಏನಾದ್ರು ರೇಟ್ ಬೆಳನ ಅದಕ್ಕೆ ಗಳೆ ಹೊಡೆದ್ ಬಿಟ್ಟೆವ್ರಿ. ಪಪ್ಪಾಯದು ಏನು ಚಲೋ ಅದ್ರಿ, ರೇಟ್ ಆತವ್ರಿ, ಅದು ಮಾಲು ಹೊಣ್ತಾವ್ರಿ, ಚಲೋ ಅದ್ರಿ. ಈಗ ಪಪ್ಪಾಯ ಇದು ಮರಗಳನ್ನ ನೋಡಿದ್ರೆ ಒಂದು 6 ಫುಟ್ ಬೆಳೆದಿದೆ, 5-6 ಫುಟ್. ಇದು ಎಷ್ಟು ವರ್ಷದ ಸಸಿ ಇದು? ಇದು ನೋಡ್ರಿ, ಹಚ್ಚಿದ್ದು ಹಿಡ್ಕೊಂಡು 1 ವರ್ಷ ಆಯ್ತು ಈಗ, ಆಗಿ ತಂದು ಹಚ್ಚಿದ್ದು ಹಿಡ್ಕೊಂಡು ಈಗ ಇಲ್ಲಿ ತಕ 1 ವರ್ಷ ಆಯ್ತ್ರಿ. 7-8 ತಿಂಗಳು ಮಾರ್ಕೆಟ್ ಹೋತಾವ್ರಿ ಮಾಲ. 6-7 ತಿಂಗಳದಾಗ ನಾವು ಆಗಿ ಹಚ್ಚ ಬಳಕ ಮಾರ್ಕೆಟ್ ಹೋತಾವ್ರಿ. ಈಗ ಮೂರುವರೆ ತಿಂಗಳ ಚಾಲು ಆಗಿ ಮಾರ್ಕೆಟ್ ಕಳಿಸಲಾಗ್ತೀವ್ರಿ. ಅಂದ್ರೆ ಪ್ರತಿದಿನ ಪಪ್ಪಾಯ ಹಾರ್ವೆಸ್ಟ್ ಮಾಡ್ತಾರೆ? ಹೇಗೆ ಪ್ರತಿದಿನ ಏನ್ರಿ, ವಾರಕ್ಕೊಮ್ಮೆ ಮ್ಯಾಗ ಬಾಂಬೆ ಹೋಗ್ತಿತ್ತಂದ್ರ ಹನ್ನೆರಡು ದಿವಸಗ ವಾರಕ್ಕೊಮ್ಮೆ ಹಂಗ ಹೋಗ್ತಾರಿ. ಈಗ ಬಾಂಬೆಕ ಕಳಿಸ್ಬೇಕಂದ್ರ ನಮ್ ಜೋಡಿ ಯಾರು ಸಟ್ ಇಲ್ಲ, ಪಪ್ಪಿಕಾಯಿ ಇಲ್ಲಿ ಯಾರ್ದು ಜಾಸ್ತಿ ಇಲ್ರಿ ಮಾಲ. ಅದಕ್ಕೆ ಇಲ್ಲೇ ಬಜಾರ್ಗೆ ಹೋಯ್ತಿವಿ, 50 ರೂಪಾಯಿ 40 ರೂಪಾಯಿ ಹಿಂಗ ಇಲ್ಲೇ ಮಾರ್ಲಾಗ್ತಿವ್ರಿ ಕೆಜಿಗೆ. ಕೆಜಿಗೆ ಒಂದೊಂದು ಪಪ್ಪಿಕಾಯಿನೆ ಕೊಡ್ತೇವ್ರಿ, ಕೆಜಿಗೆ ಏನಿಲ್ರಿ. ಒಂದೊಂದು ಪಪ್ಪಿಕಾಯಿ ಇವು 50, 30, 40 ಹಿಂಗ ಮಾರ್ಕೆಟ್ ನಾಗ ಒಯ್ದು ಮಾರ್ತೇವ್ರಿ. ಇಲ್ಲೇ ಟಮ್ ಟಮ್ ಇವ್ ತುಂಬಕೊಂಡು ಹೋಗಿ ಒಂದ್ ಸಾರಿ ಒಯ್ದಿದ್ರು ಮ್ಯಾಗ ಮಾರ್ಕೆಟ್ ಅವರು. ಈಗ ಮಾಲ್ ಇಲ್ಲ, ಮತ್ತ ರೇಟ್ ಜಂಪ್ ಆಯ್ತಂದ್ರೆ ತಾವೇ ಬರ್ತಾರೆ, ರೇಟ್ ಇದ್ದಾಟ್ ಹೋಯ್ತಾರ. ಈ ಪಪ್ಪಿಕಾಯಿನ ಬೇರೆ ಮಾರ್ಕೆಟ್ಗೆ ಎಲ್ಲೆಲ್ಲಿ ಕಳಿಸ್ತೀರಾ ನೀವು? ನಾವು ಬಾಂಬೆ ಕಳಿಸ್ತಿದ್ದೇವ್ರಿ, ಹೈದರಾಬಾದ್ ಕಳಿಸ್ತೇವ್ರಿ. ಹೈದರಾಬಾದ್ ಈ ಮೊನ್ನೆ ಹೈದರಾಬಾದ್ ಕಳಿಸಿದ್ದೇವ್ರಿ, ಮೊದಲ ಬಾಂಬೆ ಕಳಿಸ್ತಿದ್ದೇವ್ರಿ. ಖಾಯಂ ಬಾಂಬೆಕ್ಕೆ ಹೋದ್ರಿ ಮಾಲ. ಈಗ ಈ ಒಂದು ಪಪ್ಪಾಯ ಬೆಳೆಯಿಂದ ಆದಾಯ ಹೇಗಿದೆ? ಪಪ್ಪಾಯದ ಆದಾಯ ಚಲೋ ಅದ್ರಿ. ನಾವ್ ಪಪ್ಪಾಯ ದ್ರಾಕ್ಷಿ ಈಗ ಮನೆಯಲ್ರಿ, ಅದು ಸರಿಯಾಗಿದ್ರ ಅದೇನದಿ. ಒಂದ್ ತಿಂಗಳ ಮುಂಕಾಟ ಬಂದಿತ್ತಂದ್ರೆ ನಮಗೆ ಇದು ಚಲೋ ಆತಿತ್ರಿ. 50 ರೂಪಾಯಿ ರೇಟ್ ಇತ್ರಿ ಮಾಲ್, ನಾವು ವ್ಯವಸ್ಥೆ ಮಾಡ್ಲಿಲ್ಲ, ಜಲ್ದಿ ಬರ್ಲಿಲ್ರಿ. ಒಂದ್ ತಿಂಗಳ ಲೇಟ್ ಮಾಡಿ ಬತ್ತು, ಮತ್ತೆ ರೇಟ್ ಬಿತ್ತರಿ. ಅದು ಇಲೆಕ್ಷನ್ ಮಹಾರಾಷ್ಟ್ರದಾಗ ಚಲೋ ಐತಲ್ರಿ ಇದರದು ಆಂಧ್ರ, ಆವಾಗ ರೇಟ್ ಬಿದ್ದಿದ್ದು ರೇಟ್ ಈಗ ಮತ್ತೆ ಜರ ಜಂಪ್ ಆಗ್ಯದ್ರಿ. ಮತ್ತೆ ಏನ ಮಾಡ್ತಾರೆ ನೋಡ್ಬೇಕ್ರಿ, ಗಾಡಿಗಳು ಬಂದ್ರ. ಈ ಯಾವ ವೆರೈಟಿ ಪಪ್ಪಾಯ ಹಾಕಿದ್ರಿ? ಇದು 15 ನಂಬರ್ ಅತ್ತ ಬರ್ತದ್ರಿ. ಮೊದಲ 7-6 ಹಚ್ತಿದ್ದವ್ರಿ ಮೊದಲ ತೈವಾನ್, ಅದಕ್ಕ ಮಾರ್ಕೆಟ್ ಇಲ್ರಿ. ಅದೊಂದ್ ಸ್ವಲ್ಪ ಯಾಕೇನ್ ಮಾರ್ಕೆಟ್ ಬಿದ್ದದ್ರಿ, ಅದಕ್ ಮಾರ್ಕೆಟ್ ಬೀಳಾನ ಇದು ಹಚ್ಚಿವಿ. ಇದಕ್ಕೇನದ ಲಾಗೋಡಿ ಮೇಂಟೆನೆನ್ಸ್ ಕಮ್ಮಿ ಅದ್ರಿ, ಇದಕ್ಕೆ 15 ನಂಬರ್ ಮೇಂಟೆನೆನ್ಸ್ ಕಡಿಮೆ, ರೋಗಗಳು ಬರೋದು ಕಡಿಮೆ ಬರುದಲ್ರಿ. ಮೇಂಟೆನೆನ್ಸ್ ಅಂದ್ರೆ ಏನ್ರಿ, ರೋಗೇ ರೀ ಮೇನ್. ಪಪ್ಪಿಕಾಯಿಗೆ ಮೇನ್ ರೋಗ, ರೋಗ ಬತ್ತಂದ್ರೆ ಪಡಾನೆ ಉಳಿಯಲ್ರಿ. ಅದಕ್ಕೆ ಇದಕ್ಕೇನ್ ರೋಗ ಬಂದಿಲ್ಲ. ನಾವ್ ಒಂದ್ 2 ಸಾರಿ ಎಣ್ಣೆ ಅಷ್ಟೇ ಹೊಡೆದಿವ್ರಿ, ಇದಕ್ಕೆ ಏನು ವ್ಯವಸ್ಥೆ ಮಾಡಿಲ್ರಿ. 15 ನಂಬರ್ ಇದಕ್ಕೆ. ಅಂದ್ರೆ ಈ ಪಪ್ಪಿಕಾಯಿ ಏನ್ ಬೆಳಿತೀರಾ, ಇವು ಪ್ರತಿ ದಿನ ಪ್ರತಿ ವಾರ ಪ್ರತಿ ತಿಂಗಳು ಬರುವಂತ ಆದಾಯ? ಪ್ರತಿ ಒಂದು ಒಮ್ಮೆ ಚಾಲು ಆಯ್ತಂದ್ರ ಈಗ ಒಂದ್ ವರ್ಷ ತಕ ಅದು ಕಂಟಿನ್ಯೂ ಕಾಯಿಪಲ್ಲೆ ಹೈನ್ ಇದ್ದಂಗ್ರಿ. ಇದು ಈಗ ಚಾಲು ಈಗ ಆಗ್ಯದ್ರಿ, ಈಗ ಮೂರುವರೆ ತಿಂಗಳಾಯ್ತು, ಕಂಟಿನ್ಯೂ ರೊಕ್ಕ ಬರ್ತಾವ್ರಿ. ಖರ್ಚಿಗೆ ಲಾಗೋಳಿಗೆ ಯಾವ ಯಾವ್ರಿ ಪಪ್ಪಿಕಾಯಿ ಖಾಯಂ ನಡೆದವ್ ನೋಡ್ರಿ. ಹ್ಞೂ, ಇದಕ್ಕೆಲ್ಲ ನೀರಿನ ನಿರ್ವಹಣೆ ಹೇಗ್ ಮಾಡ್ತೀರಿ? ನೀರ ಮೊದಲ ಡ್ರಿಪ್ ಮಾಡ್ತಿದ್ದೇವ್ರಿ, ಮೊದಲ ಒಂದ್ 2 ಸಾರಿ ಡ್ರಿಪ್ ಮಾಡಿದ್ದೇವ್ರಿ. ಡ್ರಿಪ್ ಮಾಡಿದ್ದೇವು, ಅವ್ ಡ್ರಿಪ್ ನಾಗ ಸರಿಯಾಗಿ ಒಂದೊಂದ್ ಗಿಡಕ್ಕ ನಾವು ಎಲ್ಲಾ ಪೈಪ್ ಹೊಡೆದಾವ ಅಂತ ನಾವು ಮಾಡಿಲ್ರಿ. ಈಗ ಅದಾವ ಪೈಪ್ ಮಾಡ್ಬೇಕಂದೇವು, ನೀರ್ ಅದನ್ನ ಹರಿ ನೀರೇ ಬಿಟ್ಟಿವ್ರಿ. ಈಗೇನದ ಡ್ರಿಪ್ ಮಾಡಿಲ್ರಿ, ಇದರಿಂದ ನೀರ್ ನುಕ್ಸಾನ್ ಆಗಲ್ವಾ? ಹಾ, ನುಕ್ಸಾನ್ ಆಗ್ತದ್ರಿ. ನುಕ್ಸಾನ್ ಆಗ್ತ ನೀರ್ ಆದ್ರೆ ನಾವು ಬಿಟ್ಟಿವ್ರಿ. ನೀರ್ ಆದ ಹೆಚ್ಚಿಗೆ ನಾವು ಇದು ಮಾಡಿವ್ರಿ. ನೀರಿಗೆ ಮೂಲ ಏನು, ಬೋರ್ವೆಲ್ ಇದೆಯಾ, ಬಾವಿ ಇದೆಯಾ? ಅದಾವ್ರಿ, 2 ಬೋರ್ ಅದಾವ್ರಿ. ಬೋರ್ ಅದಾವ, ಬಾಯಿ ಇತ್ತರಿ, ಬಾಯಿ ನೀರಿಲ್ಲ, ಮುಚ್ಚಿ ಬಿಟ್ಟೇವ್ರಿ. ಈಗ ನಮ್ಮ ರೈತ ಬಾಂಧವರು ಈ ಪಪ್ಪಾಯ ಬೆಳೆ ನೀವು ಹೇಳ್ದಂಗೆ ಈಗ 1 ಎಕರೆಲ್ ಹಾಕೊಂಡ್ರು ಅವ್ರಿಗೆ ಸದಾ ಒಂದು ಆದಾಯ ಬರುವಂತ ಒಂದು ಬೆಳೆ, ಸೊ ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಇದು ಮಾಡಿದ್ರೆ ನಮ್ ಖರ್ಚ ಯಾವ್ರೆ ಏನ್ರಿ, ಲಾಗೋಡಿ ಎಲ್ಲ ಜೊಕೊಂಡು ಹೋಗ್ತಾವ್ರಿ. ಇವೆ ಒಮ್ಮೆ ಹೋಲಿಲ್ಲ ಅಂದ್ರು, ಈಗ ಇಲ್ಲಿನೂ ನಮ್ಮ ಸಿಂದಗಿ ಒಳಗೂ ಈಗ ಮೊದಲ ತಿತ್ತಿದಲ್ರಿ ಜಾಸ್ತಿ. ಈಗ ಇಲ್ಲಿನೂ ಬಹಳ ಮಂದಿ ತಿನ್ನಾರ ಹೋದ್ರು, ಎಷ್ಟು ಹೋದ್ರು ಈಗ ಟ್ರ್ಯಾಕ್ಟರ್ ಗಟ್ಲೆ ತುಂಬಕೊಂಡು ಹೋದ್ರು ಇಲ್ಲಿಗೆ ಎಲ್ಲ ಖಾಲಿ ಆತಾವ್ರಿ. ಹಚ್ಚೋರಿ ಚಲೋ ರೀ, ಬ್ಯಾರಿದವ್ರು ಹಚ್ಚರು ಏನು ಪರವಾಗಿಲ್ರಿ, ನಾವೇ ಮಾಡ್ಬೇಕತ್ತೇನೆ ಇಲ್ರಿ. ಮತ್ತವ್ರು ಯಾರು ಮಾಡೋರು ಅದು ಮಾಡ್ಬೇಕ್ರಿ, ಇದ್ರದ ಲಾಭನೂ ಆದ್ರಿ, ಏನ ಹಂಗೇನ ನುಕ್ಸಾನ್ ಆಗಲ್ರಿ. ಈಗ ಇದಲ್ದ ನೀವು ತೊಗರಿ ಬೆಳೆದಿರಿ, ತೊಗರಿ ಈಗ ತೊಗರಿ ಈ ಬಾರಿ ಹೇಗಿದೆ ಇದು ಇಳುವರಿ? ಈ ಬಾರಿ ತೊಗರಿ ಬೇಸಾಗಿದ್ರಿ, ಆದಟ ಇಳುವರಿ, ಮತ್ತ ರೇಟ್ನು ಅದ್ರಿ. ರೇಟ್ನು ಈಗ ನಾವು ಖರ್ಚುನು ಜಾಸ್ತಿ ಮಾಡಿದಿಲ್ಲ, ಈಗ ಆದಾಯ ಆಗ್ಯದ್ರಿ, ಅದು ಇನ್ಕಮ್ ಸ್ವಲ್ಪ ಆಗ್ಯದ್ರಿ ತೊಗರಿದ್ನು. ಇದಲ್ದ ಬೇರೆ ಏನ್ ಬೆಳಿತೀರಿ? ಕಬ್ಬು ಹಚ್ತಿದ್ದೇವ್ರಿ, ಮತ್ತ ಏನದ ಉಳ್ಳಾಗಡ್ಡಿ ಹಚ್ತೀವಿ, ಮತ್ತ ಕಾಯಿಪಲ್ಯ ಬದನೆಕಾಯಿ ಟಮಾಟಿ ಎಲ್ಲಾನು ಮಾಡ್ತೀವ್ರಿ ಒಳಗೆ, ಒಮ್ಮೊಮ್ಮೆ ಎಲ್ಲಾನು ಮಾಡ್ತೀವ್ರಿ. ಈಗ ಕಬ್ಬು ಹಚ್ಚಿದ್ರಿ ಹಿಂದೆ, ಈಗ ಯಾಕೆ ಹಚ್ಚಿಲ್ಲ ಕಬ್ಬು? ಈ ವರ್ಷ ಹೊಲ ಒಂಜರ 20 ವರ್ಷ ಐತ್ರಿ, ಹೊಟ್ಟೆ ಕಬ್ಬು ತೆಗ್ದಿದ್ದಿಲ್ರಿ ಹೊಲ್ದಾಗ. ಆ ಗೊನ್ನಿ ಹುಳ ತಯಾರಲ್ಲಾತಿದ್ರು ಹೊಲ್ದಾಗ, ಆ ಹುಳ ಗೊನ್ನಿ ಹುಳ ತಯಾರಾಗಿಂದ ಹೊಲ ಅಂದ್ರೆ ಚೇಂಜ್ ಮಾಡ್ಬೇಕತ್ತಿ, ಬ್ಯಾರೆ ಬೆಳಿ ಮಾಡ್ಬೇಕತ್ ಮಾಡಿವ್ರಿ. ಈಗ 20 ವರ್ಷ ಇಟ್ಲೆ ನೀರು ಉಂಡು ಉಂಡು ನೆಲದ ತಾಕತ್ ಕ್ಲಾಸ್ ಆಗಿರ್ತದ್ರಿ. ಕಾಯಂ ಕಬ್ಬೆ ಹತ್ತು ಬಂದಿದ್ದೇವ್ರಿ ಫಸ್ಟ್ ಹಿಡ್ದು, ಅದು ಹೊಲದ ನೆಲದು ತಾಕತ್ ಕಮ್ಮಿ ಆಗ್ಬಿಡ್ತದ್ರಿ, ಮತ್ತೆ ಸರಿಯಾಗಿ ಬರಲ್ರಿ ಬೆಳಿ. ಅದಕ್ಕೆ ಈ ವರ್ಷ ಒಂದು ಗ್ಯಾಪ್ ಮಾಡ್ಬೇಕಂತ ಬಿಟ್ಟಿವ್ರಿ. ಅಲ್ಲ, ಈಗ ತಾಕತ್ತು ಮಣ್ಣಿನ ತಾಕತ್ ಕಡಿಮೆ ಆಗಿದೆ ಅಂತ ಹೇಳಿದ್ರೆ, ಈಗ ನಮ್ಮ ವಿಜ್ಞಾನಿಗಳು ಇರ್ತಾರೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ, ಇಲ್ಲ ರೈತರ ಸಂಘ ಇದೆ, ಇವರಿಂದ ಏನಾದ್ರೂ ಮಾರ್ಗದರ್ಶನ ತಗೊಂಡು ಅದನ್ನೇನಾದ್ರೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ? ಹೇಗೆ? ಅವರಿಗೇನ ಪ್ರಯತ್ನ ಮಾಡಿಲ್ರಿ ಸರ್, ನಾವು ಮಾಡಿದ್ದೆ ಅವರು ಮಾಡ್ತಾರೆ. ನಾವು ಈಗ 30 ವರ್ಷಗಟ್ಟಲೆ ನಾವು ಮಾಡ್ತೀವಿ ಅಂದ್ರ ಆ ಹೊಲ್ದ ನೆಲ್ದ ಏನದ ಹೊಲ್ದ ಏನದ ನಮ್ಗ ಅನುಭವ ಅದ್ರಿ. ನಾವು 30 ವರ್ಷಗಟ್ಟಲೆ ನಾವು ರೈತರೇ ಮಾಡ್ಕೊತ ಬಂದಿವ್ರಿ. ಅವ್ರಿಗೆ ಇದ್ನೇ ಅವ್ರಿಗೆ ಕೇಳಿದ್ರು ಅನ್ನೋದು ಅವ್ರು ಹೇಳ್ದಂಗ ನಾವು ಮಾಡ್ಕೊಳಕ್ ನೀಗಲ್ರಿ. ನಮಗ ಅವರು ಹೇಳ್ತಾರಲ್ರಿ ಇದ್ನೇನಿ, ಅವ್ರ ಹೇಳ್ದಂಗ ನಾವು ಇಲ್ಲಿ ನಡ್ಕೊಳಲ್ರಿ. ಅಲ್ಲ, ಯಾಕೆ ನಡ್ಕೊಂಬಾರ್ದು? ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು. ಪರೀಕ್ಷೆ ಬರಾಬರ್ ಇದ್ರಿ ಸರ್, ಅವ್ರು ಹೇಳ್ದಂಗ ನಮಗ ನೀಗಲ್ರಿ ಮಾಡೋದು. ಇದ್ರದ್ದು ಮಣ್ಣ ನೀರ ಪರೀಕ್ಷೆ ಮಾಡಿಸಿದ್ದೇವ್ರಿ ದ್ರಾಕ್ಷಿದ್ದು. ಅವ್ರ ಪರೀಕ್ಷೆ ಮಾಡಿದ ಬಳಿಕ ಹೇಳಿದ್ರು ಇದು ಒಂದು ನಮಗ ಸಂಶಯ ಬಂದ ಮಾಡಿಸಿದ್ದೇವ್ರಿ. ಇದ್ರದ್ದು ಏನೂ ಇಲ್ಲ, ಎಲ್ಲ ಬರಾಬರಿ ಅದ, ನೀರು ಬರಾಬರಿ ಅದ, ಮಣ್ಣು ಬರಾಬರಿ ಅದ. ಸ್ವಲ್ಪ ತಿಪ್ಪಿ ಗೊಬ್ಬರ ಹಾಕಂದ್ರು, ತಿಪ್ಪಿ ಗೊಬ್ಬರ ಅಂತ ಹಾಕ್ಲತ್ತೀವ್ರಿ. ಮೊದಲು ಹಾಕ್ತಿದ್ದಿಲ್ಲ, ಬರೀ ಸರ್ಕಾರಿ ಗೊಬ್ಬರ ಮೇಲೆ ಬೆಳಿತಿದ್ದೇವ್ರಿ ಇದು ಕಬ್ಬು. ಈಗಂತ್ರ ಈ ದ್ರಾಕ್ಷಿ ಹೆಚ್ಚಿಂದ ತಿಪ್ಪಿ ಗೊಬ್ಬರ ಹಾಕ್ತಿವ್ರಿ. ಈಗ ಏನು ಸರಿಯಾಗಿ ಬರ್ಲಾತದ್ರಿ, ಹಂಗೇನಿಲ್ಲ. ಈಗ ಒಂದ್ ಕಡೆ ದ್ರಾಕ್ಷಿ ಬೆಳಿತೀರಿ, ಒಂದ್ ಕಡೆ ಪಪ್ಪಾಯ ಬೆಳಿತೀರಾ, ಇನ್ನೊಂದ್ ಕಡೆ ತೊಗರಿ ಬೆಳಿತೀರಾ, ಇದಕ್ಕೆಲ್ಲ ಏನು ಸರ್ಕಾರಿ ಗೊಬ್ಬರ ಬಳಸ್ತಿರೋ? ಇಲ್ಲ, ಇದಕ್ಕಂತ್ರ ತಿಪ್ಪಿ ಗೊಬ್ಬರ ಮಾಡ್ತೀವ್ರಿ ಜಾಸ್ತಿ ದ್ರಾಕ್ಷಿಗೆ. ಅದಕ್ಕೂ ತಿಪ್ಪಿ ಗೊಬ್ಬರ ಹಾಕತ್ ಹೇಳಿದ್ರು ಅವರು, ಅದಕ್ಕೂ ತಿಪ್ಪಿ ಗೊಬ್ಬರನೇ ಹಾಕಿವ್ರಿ. ಈಗ ಸರ್ಕಾರಿ ಗೊಬ್ಬರ ಬಹಳ ಕಡಿಮೆ ಮಾಡಿವ್ರಿ ಈ ವರ್ಷ, ಕಡಿಮೆ ಮಾಡಿವ್ರಿ. ಮತ್ತೆ ಸರ್ಕಾರಿ ಗೊಬ್ಬರ ಮೊದಲ್ರೆ ಜಾಸ್ತಿ ಆಗ್ತಿದ್ದೇವ್ರಿ. ಈಗ ನಮ್ಮ ರೈತ ಬಾಂಧವರು ಈಗ ಪಪ್ಪಾಯ ಬೆಳೆ ಬೆಳಿಬೇಕು ಅಂದ್ರೆ ಅವ್ರಿಗೆ ಏನು ಹೇಳ್ತೀರಾ? ನೋಡ್ರಿ, ಅದು ಅದ್ರದೇನು ಇದು ಇಲ್ರಿ, 6 ಫೂಟಿಗೊಂದು ಅಗಿ ಹಚ್ಬೇಕ್ರಿ. ಹಿಂಗ 6 ಫೂಟ ಹಿಂಗ 6 ಫೂಟ ಸಾಲ ಹಾಕಿಸಿ ಅಗಿ ಏನದ ಹಚ್ಚಿಬಿಡೋದ್ರಿ. ಹಚ್ಚಿ ಮತ್ತೆ ಡ್ರಿಪ್ ಇದ್ರೆ ಚಲೋ, ಡ್ರಿಪ್ ಇರ್ಲಿಲ್ಲ ಅಂದ್ರೂ ಹರಿ ನೀರು ಬಿಡ್ಬೇಕ್ರಿ ಸಾಲ್ ಸಾಲ್ ಹಿಡ್ದು. ನಾವು ಸಾಲ್ ಸಾಲೇ ಇದ್ದುರಿ, ಈಗ ಹೋಗ್ಯಾವು. ಈ ತಳಿ ಆಯ್ಕೆ ಹೇಗೆ? ತಳಿ ನೋಡ್ರಿ, ಈಗ ಇವ 15 ನಂಬರ್ ತಳಿನೇ ಚಲೋ ಅನಿಸ್ತದ್ರಿ ನಮ್ಗ. ಅವು 3-4 ವರ್ಷ ತೈವನ್ ಹಚ್ಚಿದ್ದೇವ್ರಿ. ಅವಕ್ಕ ಇವು ಅಂತ್ರ ರೋಗ ಕಂಟ್ರೋಲ್ ಇಲ್ಲ, ಅಗೋಡಿ ಆಗುದಲ್ಲ, ಇದು ಚಲೋ ಅನಿಸ್ಯದ್ರಿ. ತಳಿ 15ನೇ ನಂಬರ್ ಏನಿದೆ ಅದು ರೋಗ ನಿರೋಧಕ ಶಕ್ತಿ ಇದೆ. ಈಗ 50-60 ಸಾವಿರ ರೂಪಾಯಿ ಅದು ಲಾಗೋಡಿಗೆ ಹೋಗ್ಬಿಡ್ತದ್ರಿ ಎಣ್ಣಿದು. ಇದಕ್ಕೇನು ಖರ್ಚಿಲ್ರಿ, ರೋಗನು ಬಂದಿಲ್ರಿ. ಅಂದ್ರೆ ನಮ್ಮ ರೈತ ಬಾಂಧವರು ಅವರಲ್ಲಿ ಸಾಕಷ್ಟು ಹೊಲಗಳಿದ್ರೆ ಒಂದೆರಡು ಎಕರೆನಲ್ಲಿ ಪಪ್ಪಾಯ ಬೆಳ್ಕೊಂಡ್ರೆ ಲಾಭದಾಯಕ ಅಂತ ಹೇಳ್ತೀರ? ಲಾಭ ಹಾಕದ್ರಿ, ಒಂದೆರಡು ಎಕರೆ ಮಾಡ್ಕೊಂಡು ಕಿಸಿ ಮೇಂಟೆನ್ಸ್ ಮಾಡ್ಕೊಂಡು ಹೋದ್ರೆ ಲಾಭ ಹಾಕದ್ರಿ. ಈಗ ಪಪ್ಪಾಯ ಸಸಿಗಳನ್ನ ಎಲ್ಲಿಂದ ತಂದ್ರಿ? ಇಲ್ಲಿ ಸೋಲಾಪುರದಲ್ಲಿ ಮೋಳ ಹತ್ತಿ ಬರ್ತದ್ರಿ, ಅಲ್ಲಿ ಇದನ್ನೇ ಆದ್ರಿ. ಅಗಿದು ನರ್ಸರಿ ಇದೆ, ಅಲ್ಲಿ ನರ್ಸರಿ ಇದೆ. ಒಂದ್ ಅಗಿಗೆ ಎಷ್ಟು ಕೊಟ್ರಿ? 10 ರೂಪಾಯಿ ರೀ. ಈಗ ಚಲೋ ಬೇಕಾದ್ರೆ 14 ರೂಪಾಯಿಗೂ ಅದಾವ್ರಿ. ನಮ್ 10 ರೂಪಾಯಿ ಆಗಿನೇ ಕೊಟ್ಟಿದ್ರು. ಎಷ್ಟು ಅಗಿಗಳು ತಂದ್ರಿ? ನಾವು 1800 ಇಳಿಸಿದ್ದೇವ್ರಿ, ಅಂದ್ರೆ ಎಕರೆಗ್ 1200 ಹೋತಾವ್ರಿ. ಅಂದ್ರೆ ನಾವು ಏನದ ಹೆಚ್ಚಿಗೆ ತರಿಸಿದ್ದೇವ್ರಿ. ಅವು ಆಗಿ ಒಂದ್ ಸ್ವಲ್ಪ ಇಲ್ಲಿ ಅವ್ ನರ್ನಾಗಿ ಹತ್ತಿಸಿ ಮರನಾಗಿ ಅವು ಹೊಡಿತಾವ್ರಿ ರಾತ್ರಿ. ಅವು ಮತ್ತ ಹಚ್ಚದ್ರಿ ಅಲ್ಲಿ, ಅದಕ್ಕೆ ಒಂದಷ್ಟು ಎಕ್ಸ್ಟ್ರಾ ತರಿಸಿದ್ರು. ಎಕ್ಸ್ಟ್ರಾ ತರಿಸಿದ್ದೇವ್ರಿ ದೋನಿಸಿ. ಒಳ್ಳೇದು ಮನೋರೇ, ಇದುವರೆಗೆ ನಮ್ಮ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿ ಕೊಟ್ರಿ. ಈಗ ನಮ್ಮ ರೈತ ಬಾಂಧವರು ನಿಮ್ಮನ್ನ ಸಂಪರ್ಕ ಮಾಡಬೇಕು, ನಿಮ್ಮ ಸಲಹೆ ಸೂಚನೆ ತಗೊಂಬೇಕು ಅಂದ್ರೆ ನಿಮ್ಮ ಫೋನ್ ನಂಬರ್ ಕೊಡ್ತೀರಾ? 9444 9344 9354 5447 ಈ ದೂರವಾಣಿಗೆ ಕರೆ ಮಾಡಿ ಮನು ಅವರನ್ನ ಭೇಟಿ ಮಾಡಿ ಅವರ ಸಲಹೆ ಸೂಚನೆಗಳನ್ನ ಪಡಿಬಹುದು. ಧನ್ಯವಾದಗಳು ಮನುವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ವಂದನೆಗಳು. ನಮಸ್ಕಾರ. ನಮಸ್ಕಾರ. ಮೊದಲಿಗೆ ಬಾಗಿ ಉಡುಮೆಯನ್ನು ಮಾಡಬೇಕು, ಬಿಸಿಲಿಗೆ ಕೀಟಕೋಶ ಹರಡಬೇಕು, ಬರೇ ತೊಗರಿ ಬೆಳೆಯುವುದನ್ನು ಬಿಡಬೇಕು, ಬ್ಯಾರೆ ಬ್ಯಾರೆ ಬೆಳೆಗಳನ್ನು ಬಿತ್ತಬೇಕು, ಎಲ್ಲ

ಆಡು ಆನೆಯ ನಂಬಿ ಗೋಡೆ ಸುಣ್ಣವ ನಂಬಿ, ಆಡು ಆನೆಯ ನಂಬಿ ಗೋಡೆ ಸುಣ್ಣವ ನಂಬಿ, ಆಡಲು ಬಂದ ಪಾತರದವಳ ಮದ್ದಳೆ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ. ಒಳ್ಳು ವನಿಕೆಯ ನಂಬಿ ಕೊಲ್ಲು ಗೂಟವ ನಂಗಿ, ಒಳ್ಳು ವನಿಕೆಯ ನಂಗಿ ಕೊಲ್ಲು ಗೂಟವ ನಂಗಿ, ಮೆಲ್ಲಲು ಬಂದ ಮುದುಕಿಯನ್ನೇ ನೆಲ್ಲು ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ. ಹಗ್ಗ ಮಗ್ಗವ ನಂಗಿ ಮಗ್ಗವ ಲಾಳಿ ನಂಗಿ, ಹಗ್ಗ ಮಗ್ಗವ ನಂಗಿ ಮಗ್ಗವ ಲಾಳಿ ನಂಗಿ, ಮಗ್ಗದಲ್ಲಿರುವ ಅಣ್ಣನನ್ನೇ ಮಣಿಯು ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ. ಗುಡ್ಡ ಗವಿಯನ್ನು ನಂಗಿ ಗವಿಯೂ ಇರುವೆಯ ನಂಗಿ, ಗುಡ್ಡ ಗವಿಯನ್ನು ನಂಗಿ ಗವಿಯೂ ಇರುವೆಯ ನಂಗಿ, ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ, ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ. ಮದ್ದಾಲಿ ದನಿಯಳು ತಂಬೂರಿ ಆದ ತಿದ್ದಿ ನುಡಿಸಬೇಕೋ ತಂಬೂರಿ, ಮದ್ದಾಲಿ ದನಿಯಳು ತಂಬೂರಿ ಆದ ತಿದ್ದಿ ನುಡಿಸಬೇಕೋ ತಂಬೂರಿ, ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ತಂಬೂರಿ, ತರವಲ್ಲ ತಗಿ ನಿನ್ನ ತಂಬೂರಿ ಸ್ವ ಬರ ಬರದೇ ಬಾರಿಸದಿರೋ ತಂಬೂರಿ. ಬಾಳ ಬಲ್ಲವರಿಗೆ ತಂಬೂರಿ ದೇವಾ, ಬಾಳ ಕರಚಿಸಿದ ತಂಬೂರಿ. ಬಾಳ ಬಲ್ಲವರಿಗೆ ತಂಬೂರಿ ದೇವಾ, ಬಾಳ ಕರಚಿಸಿದ ತಂಬೂರಿ. ಕೇಳಲಿ ಏನಿದರ ಹಂಚಿ.